ಬಂದಾಗ ಅದಕ್ಕೆ ನಮ್ಮ ಪೂರಾ ಅನುಭವ ಇದ್ದರೆ ನಮ್ಗೆ ಇಂಥದ್ದೇ ಬೇಕಂಬುದು ಗೊತ್ತಾಗುತ್ತೆ. ಈ ಅಂಗಡಿಯಲ್ಲಿ ಔಷಧಿ ಅಂಗಡಿ ಕೊಡೋರು ಇರ್ತಾರಲ್ಲ, ಎಕ್ಸ್ಪರ್ಟ್ಸ್ ಅದಾರೆ, ಈಗ ಚಳಿಕೆರೆಗದಾರೆ, ನಾಯಕನಟ್ಟೆಗದಾರೆ, ನಮ್ಮ ಊರಾಗದಾರೆ, ನಾವು ಎಲೆ ತಗೊಂಡೋದ್ರೆ ಅದಕ್ಕಿಂಥದ್ದೇ ಹೊಡಿಬೇಕು ಅಂತ ಹೇಳ್ತಾರೆ, ಇಷ್ಟೇ ಹೊಡಿಬೇಕು ಅಂತ ಹೇಳ್ತಾರೆ. ಅಷ್ಟು ಅನುಭವ ನಮ್ಮಂಥ 106 ಜನ ಹೋಗಿ ಹೋಗಿ ಅವರಿಗೆ ನಮಗೇನು ಹೆಚ್ಚಿಗೆ ಅನುಭವ ಬಂದಿರುತ್ತೆ. ಇದೇ ಥರನೇ ಸಾಮಾನ್ಯವಾಗಿ ಮಾಡೋದು ಹಿಂಗೆ, ಕಲ್ಯಾಣ ದುರ್ಗದಿಂದ ಔಷಧ ತರ್ತಾರೆ, ಅಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಅಂತ. ಕೆಲವು ರೈತರು ಎಕ್ಸ್ಪರ್ಟ್ ಇಂಥದ್ದೇ ಬೇಕು, ನಮ್ಮ ಈರಳ್ಳಿ ಒಬ್ಬಡುಗದನ್ನು ರುದ್ರುಗನಂತೆ ಹೋಗ್ತಾನೆ ಔಷಧಿ ಅಂಗಡಿ ಇಂಥದ್ದೇ ಕೊಡೋ ಅಂತಾನೆ, ಯಾಕಂದರೆ ಅವ್ರಿಗೆ ಅಲ್ಲಿ ಅನುಭವ ಬಂದೋಗ್ಬಿಟ್ಟತೆ, ಅವ್ರು ಹೇಳಿದ್ ಕೊಡಲ್ಲ, ಯಾ ಅದು ಇದೋಡಿ ಅಂತ ಅವ್ರು ಹೇಳಿದ್ರು ನನಗೆ ಇದೇ ಬೇಕು ಅಂತಾನೆ. ಅಂದರೆ ಒಳ್ಳೆ ಅನುಭವ ಹುಡುಗಾದಾಗಲಿದ್ದ ಅವ್ರು ತಂದಿರ ಕಾಲದಾಗಲ್ದಲ್ಲೂ ಟೊಮೊಟೊ ಎಲ್ಲ ನಮೂನಿ ತರಕಾರಿ ಬೆಳೆದ್ಬಿಟ್ಟಿದ್ದಾರೆ, ಈರಳ್ಳಿ ಎಕ್ಸ್ಪರ್ಟ್ಸು ತರಕಾರಿ ಬೆಳೆ ಅದರಲ್ಲಿ. ಈಗ ಟೊಮೊಟೊ ಬಿಡಲಿಕ್ಕೆ ಎಷ್ಟು ತಿಂಗಳ ನಂತರ ಪ್ರಾರಂಭ ಆಗುತ್ತೆ, ಅದನ್ನು ಯಾವ ರೀತಿ ಇದು ಮಾಡಬೇಕಾ? ಸಸಿ ನಾಟಿ ಮಾಡಿದ್ಮೇಲೆ 2 ತಿಂಗಳು, 2 ತಿಂಗಳು 1 ವಾರ, ಮುಂಚೆ 1 ವಾರ ಹಿಂದೆ ಸಿಕ್ಕಾಬಟ್ಟೆ ಎಷ್ಟು ಬರಬೇಕು ಅಷ್ಟು ಕಾಯೂ ಇರ್ತದೆ. 2 ತಿಂಗಳು ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಸ್ಟಾರ್ಟ್ ಸ್ಯಾಂಪಲ್ ಅಂತ ಬರುತ್ತೆ. ಈಗ ನಮ್ಮದು ಸ್ಯಾಂಪಲ್ 44 ಬಾಕ್ಸ್ ಬಂತು ಫಸ್ಟಿಗೆ, ಹೋಯ್ತು. ತಿರುಗಿ 2 ದಿನ ನಮಗೆ ಯಾಕೆ ಕೊಟ್ಟು 99 ಬಾಕ್ಸ್ ಬಂದು, ಮತ್ತೆ ಒಂದು 3 ದಿವಸ ಬಿಟ್ಟು ಅಲ್ಲೇ 181 ಬಾಕ್ಸು, ಹಂಗೆ ರೈಸ್ ಹಾಕೆಂಟ ಹೋಗುತ್ತೆ, ಹೋಗಿ ಆಮೇಲೆ ಡೌನ್ ಆಗ್ತಾ ಬರುತ್ತೆ. ಅಂದರೆ 2 ತಿಂಗಳ ಮೇಲೆ 15 ದಿವಸ ಆದಮೇಲೆ ಫುಲ್ಲು ಬರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ನಾವು. ನೀವು ಹಣ್ಣೆಲ್ಲ 1 ದಿವಸ ಬಿಟ್ಟು 1 ದಿವಸ ಬಿಡಿಸ್ತೀರಾ, ಪ್ರತಿ ದಿವಸ ಬಿಡಿಸ್ತೀರಾ? 1 ದಿವಸ ಬಿಡಲೇಬೇಕು ಸರ್ ಗ್ಯಾಪ್, 1 ದಿವಸ ಬಿಟ್ಟರೆ ಕಲರ್ ಬರುತ್ತೆ. ವಾತಾವರಣ ಕೂಡಿದ್ರೆ 2 ದಿವಸ ಬಿಡಬೇಕಾಗುತ್ತೆ, ವಾತಾವರಣ ಕೂಡಿದ್ರೆ ಜಲ್ದಿ ಆಗೋಲ್ಲ. ಈ ಟೈಮಲ್ಲಿ ತಮಿಳುನಾಡಿನವರಿಗೆ ಹಣ್ಣೇ ಬೇಕು, ದ್ವಾಬೆಗಿನ ಹಣ್ಣೆ ರೇಟ್ ಜಾಸ್ತಿ ಈಗ ಆಲ್ರೆಡಿ, ಅವ್ರಿಗೆ ಹೋದ ತಕ್ಷಣ ಫುಡ್ ಹೋಟ್ಲರಿಗಾಗಲಿ ಯಾರಿಗೇನಲ್ಲಿ ರೆಡಿ ಫುಡ್ ಬೇಕು, ದ್ವಾಬೆಗಿನ ಹಣ್ಣೆ ಜಾಸ್ತಿ ರೇಟ್. ಹೊರಗಡೆ ಕಳಿಸೋದಾದರೆ ದ್ವಾಬೆ ಬೇಕು, ತಮಿಳುನಾಡು ಕೇರಳಕ್ಕೆ ಹಣ್ಣೆ ಬೇಕು, ಹಣ್ಣಿಗೆ ರೇಟ್ ಜಾಸ್ತಿ ಈಗ. ಈಗ ವಾತಾವರಣ ಕೂಲ್ಡಿದ್ದೆ ಅಂದರೆ ಈಗೆಲ್ಲ ಸತತವಾಗಿ ವಾರಗಟ್ಟಲೆ ಮಳೆ ಹಿಡ್ಕೊಂಡಿತ್ತಲ್ಲ, ಈ ಥರ ಆದಾಗ ಏನಾದರೂ ಹಣ್ಣಿನ ಮೇಲೆ ಅಥವಾ ಕಾಯಿ ಮೇಲೆ ಏನಾದರೂ ದುಷ್ಪರಿಣಾಮಗಳಾಗ್ತವೆ? ಆಗ್ತವೆ, ಹಣ್ಣಾಗದಂಗೆ ಇರೋದು ಅದು ಕೂಲ್ಡ್ ಇರೋದಕ್ಕೆ. ಈ ಚುಕ್ಕೆ ರೋಗ ಅವೆಲ್ಲ ಬರೋದು ಮಳೆಗೇ ಬರ್ತವೆ, ಕೆಲವೆಲ್ಲ ರೋಗಗಳು ಲೀಫ್ ಮೈನರು, ಎಲೆ ಮೇಲೆ ಬೆಳ್ಳಿ ಒಂದು ಗೀರು ಬೀಳುತ್ತೆ ಅದಕ್ಕೆ ಲೀಫ್ ಮೈನರ್ ಅಂದರೆ ರಂಗೋಲಿ ಅಂತಾರೆ, ಅಂಥದ್ದು ಬರುತ್ತೆ. ಆಮೇಲೆ ಚುಕ್ಕಿಗಳು ಅವೆಲ್ಲ ಬರ್ತವೆ, ತೊಂದರೆ ಮಳೆಯಿಂದ ತೊಂದರೆನೇ ಟೊಮೊಟೊಕ್ಕೆ. ಅಂದರೆ ಜಾಸ್ತಿ ಮಳೆ ಬರಬಾರ್ದು? ಬರಬಾರ್ದು. ಅಕಸ್ಮಾತ್ ಇವತ್ತು 2 ದಿನ 3 ದಿನ ಮಳೆ ಹಿಡ್ಕಂತು, ತಿರುದಿನೇ ಸ್ಪ್ರೇ ಮಾಡಬೇಕು, ಹಂಗೆ ಬಿಟ್ಟುಬಿಟ್ಟು ಚುಕ್ಕಿಗಳು ಅವೆಲ್ಲ ಬರ್ತವೆ. ಈಗ ನಮ್ಮದು ನೋಡಿರಿ ಸರ್, ಪಕ್ಕದಲ್ಲಿ ಶೇಂಗಾ, ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ, ಶೇಡ್ ನೆಟ್ ಹಾಕಬೇಕಾಯ್ತು, ನಮ್ಮ ಹುಡುಗ ಹಾಕಿದಾಗ ನಾನು ಹಾಕೋಣ ಹೇಳ ಅಂದ್ಕೊಂಡೆ, ಆ ಶೇಂಗಾ ರೋಗ ಸಡನ್ನ ಬಂದ್ಬಿಡ್ತು. ಇವತ್ತು ನೋಡಿದ್ದೀನಿ 3 ದಿವಸ ಬಿಟ್ಟು ಫುಲ್ಲು ಅದ್ರದ್ದು ರೋಗ ಎಲ್ಲ ಇದಕ್ಕೆ ಬಂದ್ಬಿಡ್ತು, ನನಗೆ ಹಂಗಾಗೈತಿ ಪ್ಲಾಟ್. ಅದಕ್ಕೆ ನಾವು ಮುಂಜಾಗ್ರತೆ ಇದ್ದರೆ ಶೇಡ್ ನೆಟ್ ಹಾಕೊಂಡ್ರೆ ಭಾರಿ ಚೆನ್ನಾಗಿ. ಈಗೆಲ್ಲ ಹಣ್ಣು ಬಿಡಿಸ್ಲಿಕ್ಕೆ, ಈ ದಾರ ಕಟ್ಟಲಿಕ್ಕೆ ಇವಕ್ಕೆಲ್ಲ ಕೂಲರ್ ಸಿಗ್ತಾರ ನಿಮಗೆ? ಹಾಂ ಸಿಗ್ತಾರೆ ಸರ್, ಅವರೇ ಈಗ ಹಣ್ಣು ಬಿಡಿಸೋರು, ಅವರೇ ದಾರ ಕಟ್ಟೋರು, ಅವ್ರಿಗೆ ಅಲ್ಲೇ ಪ್ರಾಕ್ಟೀಸ್ ಆಗಿಬಿಟ್ಟತೆ. ಮರಮಳ್ಳರು ಎಲ್ಲ ಕಡೆನೂ ಭಾರಿ ಬೆಳೀತದೆ ಇತ್ತೀಚಿಗೆ, ನಾಯಕನಟ್ಟೆ ಸುತ್ತಮುತ್ತ, ಚಳಕೆರೆ ಸುತ್ತಮುತ್ತ ಎಲ್ಲ ಪ್ರಾಕ್ಟೀಸ್ ಆಗೈತೆ ಅವ್ರಿಗೆ. ದಾರ ಮೊದಲೆಲ್ಲ ದಾರ ಹೆಂಗಪ್ಪ ಕಟ್ಟಬೇಕು, ಕೋಲಾರಕ್ಕೆ ಹೋಗಿ ಕರ್ಕೊ ಬರ್ಬೇಕು ಎಂಬ ಪರಿಸ್ಥಿತಿ ಇತ್ತು. ನಾವೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ವಿ ಮಾಡಿದ್ವಿ ಮೊದಲೆಲ್ಲ. ಈಗ 20 ವರ್ಷ ಕೆಳಗೆ ಅದೆಲ್ಲ ಕೈವಾರ ಬೆಂಗಳೂರು ಆ ಕಡೆ ಸುತ್ತಮುತ್ತ ಎಲ್ಲ ತಿರುಗಾಡಿ ಬಂದಿದ್ದೆ, ದಾರ ಕಟ್ಟದಂಗೆ, ಕಟ್ಟಿ ಉಣಿಸದಂಗೆ, ಸಸಿ ಬೆಳೆಸದಂಗೆ, ರಾತ್ರಿನ ತಾಕ್ಬೇಕು ಅಂತ ಹೇಳ್ತಿದ್ರು. ಅಲ್ಲೇ ನಾನು ಹೋಗಿದ್ದೆ, ಅಗಲ ತಾಯ್ಕರೆ ಅಂಟ್ಕೆ ಮೇಲೆ ರಾತ್ರಿಗೆ ಲೈಟ್ ಹಚ್ಚಿಕೊಂಡು ಕಟ್ಟಿ ಇಟ್ಕೊಂಡು ಲೈಟ್ ಬಿಟ್ಕೊಂಡು ಹಾಕ್ಬೇಕು. ಹಂಗೆ ಹಾಕಿದೆ ನಾನು ಒಂದು ಸರ್ತಿ, ಇಲ್ಲಿಂದ ಕೊಪ್ಪಳದಲ್ಲಿ ಜಮೀನು ಮಾಡಿದ್ದೆ, ಇಲ್ಲಿ ಸಸಿ ಬೆಳೆಸಿ ಕೊಪ್ಪಳ ತಗೊಂಡೋಗಿ ರಾತ್ರಿನ ತಾಕ್ಸಿದ್ದೆ. ಅವ್ರು ಹೇಳಿದ್ರಲ್ಲ ರಾತ್ರಿನ ತಾಯ್ಕರೆ ಬೆಳಿಗ್ಗೆ ಕಳ ಕಳ ಕಳ ಅಂತಿರ್ತದೆ ಸಸಿ, ಅಗಲತ್ತೆ ಬಿಸಿಲಿಗೆ ಹಾಕಕ್ಕೆ ಹೋದ್ರೆ 1 ಗಂಟೆ ಬಿಟ್ಟರೆ ಅಲ್ಲೇ ಹಿಂಗೆ ಮಾಡಿರ್ತದೆ. ಈಗ ಕೋಕೋ ಫೀಟ್ ಇರೋದ್ರಿಂದ ಯಾವ ಟೈಮ್ನಾಗ ಹಾಕಿದ್ರು ಏನಾಗಲ್ಲ, ಬೇರೆ ಹೇಳ್ಕೊಂಡು ರೆಡಿ ಇರ್ತದೆ, ಏನು ಪ್ರಾಬ್ಲಮ್ ಇಲ್ಲ ದಾರ ಕಟ್ಟೋದಕ್ಕೆಲ್ಲ ಜನಾದರು. ಪ್ರತಿ ದಿವಸ ಎಷ್ಟು ಕೂಲರ್ ಬೇಕಾಗುತ್ತೆ, ಅವರಿಗೆಲ್ಲ ಕೂಲಿ ಎಲ್ಲ ಯಾವ ರೀತಿ ನಡೀತಾ ಇದೆ ಈ ಕಡೆ? ಈಗ ನೋಡಿ ಸರ್, ನಮ್ಮದು 2 ಎಕರೆ ಐತೆ, ನಮ್ಮ ಹತ್ರ ಪರ್ಮನೆಂಟಾಗಿ 10 ಜನ 11 ಜನ ಈ ಥರ ಬರ್ತಲಿರ್ತಾರೆ, 2 ದಿನ ಬಿಡ ಒಂದಿನ ಗ್ಯಾಪ್ ಕೊಡೋದು ಬಿಡಿಸೋದು, ಅದನ್ನು ಡಿವೈಡ್ ಮಾಡ್ಕೊಂತೀವಿ. ಇವತ್ತು 1 ಎಕರೆ ಬಿಡಿಸಿದರೆ ತೀರಾ ದಿನ 1 ಎಕರೆ ಬಿಡಿಸೋದು, ಹಂಗೆ ಆಲ್ಟರ್ನೇಟ್ ಬರ್ತಲಿರ್ತದೆ. ಆಮೇಲೆ ಒಂದು ಸ್ವಲ್ಪ ಟೈಮ್ ಬಂದಾಗ ದಾರ ಕಟ್ಟೋದು, ಹೆಚ್ಚಿಗೆ ಈ ಥರ ಜಗ್ ಬಿದ್ದಾಗ 4 ಟಚ್ಚು ದಾರ ಕಟ್ಟೋದು, ಈ ಥರ ಪರ್ಮನೆಂಟ್ ಅವ್ರು ಇರಲೇಬೇಕು, ಗ್ಯಾಪೇ ಇಲ್ಲ ಅವರಿಗೆ. ಟೊಮೊಟೊ ಹಾಕಿದ್ಮೇಲೆ ಗ್ಯಾಪೇ ಇಲ್ಲ. ಕೂಲಿ ಹೆಂಗೆ ನಡೀತಾ ಇದೆ? 200 ರೂಪಾಯಿ ಕೂಲಿ ಸರ್, 250 ಕೊಟ್ಟರು ಈಗ ಬರೋಲ್ಲ, ಕಮ್ಮಿ ಆಗ್ತಾರೆ, ಯಾಕಂದರೆ ಅವ್ರದ್ದೇ ಸ್ವಂತ ಶೇಂಗಾ ಬಂದಿದ್ದಾವೆ ಅದು ಇದು ಅಂತಾರೆ. ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ, ನಮ್ಮ ಸ್ವಂತ ಐತಲ್ಲ ಅಣ್ಣ, ಏನು ಮಾಡಬೇಕು, ಮಾಡ್ಕೊಳ್ರಿ ಮತ್ತೆ ಅನಿವಾರ್ಯ ಈ ಥರ ಸರ್. ಪ್ರತಿ ದಿವಸ ಎಷ್ಟು ಗಂಟೆಗೆ ಬಂದು ಎಷ್ಟು ಗಂಟೆಗೆ ಹೋಗ್ತಾರೆ? ಬೆಳಿಗ್ಗೆ 8 ಕಾಲಿಗೆ ಬರ್ತಾರೆ ಸರ್, ಬಂದ ತಕ್ಷಣ ಅಲ್ಲೇ ಊಟ ಮಾಡ್ಕೊ ಬಂದಿರ್ತಾರೆ ಕೆಲವರು, ಕೆಲವರು ಇಲ್ಲಿ ಬಂದ ತಕ್ಷಣ ಊಟ ಮಾಡ್ಕೊಂತಾರೆ, ಮತ್ತು 1 ಗಂಟೆ ಊಟಕ್ಕೆ ಬಿಡ್ತಾರೆ. ಸಂಜೆವರೆಗೆ ಇರ್ತಾರೆ, 800 ರೂಪಾಯಿ ನಾವು ಕೊಡ್ತೀವಲ್ಲ, ಸಂಜೆ 5 ಗಂಟೆ ಅಂದಾಜಿನವರಿಗೆ ಒಂದು 1/2 ಗಂಟೆ ಹೆಚ್ಚು ಕಮ್ಮಿ ಮಾಡ್ತಾರೆ. ಸ್ವಲ್ಪ ನಿಂತ್ಕೊಂಬಂಗೆ ಅವ್ನು ಕ್ಲೀನ್ ಆಗಬೇಕು, ಕಳಿಸ್ಬೇಕಂದ್ರೆ ಸ್ವಲ್ಪ ಕತ್ಲಾದರೂ ಆಟೋಗಳ ವ್ಯವಸ್ಥೆ ಇದ್ದಾವೆ. ಮರಮಳ್ಳರು ಮಾತ್ರ ಇಲ್ಲೇ 1.5 ಕಿಲೋಮೀಟರ್ ಆಗುತ್ತೆ, ಇಲ್ಲಿ 20 ಆಟೋ ಅದಾವೆ ಮರಮಳ್ಳ ತಿರುಗಮ್ಮರನ್ನ ಕರ್ಕೊ ಬರೋದಕ್ಕೆಲ್ಲ ಆಟೋಗಳು ಹೋಗ್ತವೆ, ಅವರಿಗೆಲ್ಲ ಬಾಡಿಗೆದಲ್ಲಿ ವ್ಯವಸ್ಥೆ ಇದೆ. ಪ್ರತಿ ದಿವಸ ಎಷ್ಟು ಬಾಕ್ಸ್ ಹಣ್ಣು ಸಿಗುತ್ತೆ, ಅದನ್ನ ಮಾರ್ಕೆಟ್ಗೆ ತಲುಪಿಸೋದಕ್ಕಿಂತ ಮುಂಚೆ ಏನಾದರೂ ಗ್ರೇಡ್ ಮಾಡಿ ಮಾರ್ಕೆಟಿಗೆ ಕಳಿಸ್ತಾರೆ, ಹೆಂಗೆ ಮಾಡ್ತಾರೆ? ಗ್ರೇಡ್ ಮಾಡ್ತೀವಿ ಸರ್, ಎಲ್ಲ ತರ್ತಾರೆ, ಸಣ್ಣದು ದೊಡ್ಡದು ಎಲ್ಲ ಬರುತ್ತೆ. ಪೂರ ಗ್ರೇಡ್ ಮಾಡ್ತೀವಿ. ಫಸ್ಟ್ ಕ್ವಾಲಿಟಿನೇ ಬಾಕ್ಸ್ಗೆ ಹಾಕ್ತೀವಿ. ಆಮೇಲೆ ಚುಕ್ಕೆ ಬಂದಿರೋ ಸಣ್ಣ ಸೈಜೇ ಬೇರೆ ಇರ್ತವೆ, ದೊಡ್ಡದರಲ್ಲಿ ಡ್ಯಾಮೇಜು ಅಥವಾ ಚುಕ್ಕೆ ಅವೆಲ್ಲ ಬೇರೆ ಬೇರೆ ಮಾಡಿ ಈ ಸೆಕೆಂಡ್ಸ್ ಏನದವ ಎಲ್ಲ ಹೊಸಪೇಟೆ, ಹೊಸಪೇಟೆ ಒಳ್ಳೆ ದುಡ್ಡು ಆಗ್ತವೆ. ಅದೇ ಮಾಲನ್ನ ಇಲ್ಲಿ ಕಳಿಸಿರಾಗಲ್ಲ, ಅಲ್ಲೆಲ್ಲ ನೀರಾವರಿ, ಅಲ್ಲೆಲ್ಲ ಟೊಮೆಟೊ ಬೆಳೆಯಲ್ಲ. ಲೇಬರ್ಸ್ ಪ್ರಾಬ್ಲಮ್, ಲೇಬರ್ಸ್ ಭಾಳ ಜನ ಇರ್ತಾರಲ್ಲಿ, ಅವರಿಗೆಲ್ಲ ಟೊಮೆಟೊ ಬೇಕಂದ್ರೆ ಕಮ್ಮಿ ರೇಟಿಂದು ಬೇಕು, ಆದರೆ ದುಡ್ಡು ಆಗುತ್ತಲ್ಲ. ನಮಗೆ ಇದು ಫಸ್ಟ್ ಕ್ವಾಲಿಟಿ ಅಲ್ಲ, ನಮ್ಮ ಹುಡುಗ ಮೊನ್ನೆ ಮೈಸೂರಿಗೆ ಕಳಿಸಿದ್ದ, ಸ್ವಲ್ಪ ಕೋಲಾರ ಕಮ್ಮಿ ಅಂತ ರೇಟ್ ಅಂದರೆ ಮೈಸೂರಿಗೆ ಕಳಿಸಿದ್ದು, ಒಳ್ಳೆ ದುಡ್ಡಾಯಿತು. ಅಲ್ಲಿ ದೊಡ್ಡ ಬಾಕ್ಸೇ ಹೋಗ್ಬೇಕು, 28 ಕೆ ಜಿ ಬಾಕ್ಸ್ ಕ್ಲೀನ್ ಮಾಡ್ಕೊಂತಾರೆ, 2 ಕೆ ಜಿ ಲೆಸ್ ಮಾಡ್ಕೊಂಡು ದುಡ್ಡು ಕೊಡ್ತಾರೆ, ಕ್ಯಾಶ್ ಕೊಡ್ತಾರೆ. ಇವತ್ತು ಅನಂತಪುರಕ್ಕೆ ಕಳಿಸಿದ್ದಾರೆ, ಸ್ವಲ್ಪ ಬೆಂಗಳೂರಿನ ಕಮ್ಮಿ ಅಂತಂದ್ರೆ ಅನಂತಪುರಕ್ಕೆ ಕಳಿಸಿದ್ದಾರೆ, ಏನು ರೇಟ್ ಆಗುತ್ತೋ ಗೊತ್ತಿಲ್ಲ. ಎಲ್ಲ ಕಮ್ಮಿ ಅಂದಾಗ ಎಲ್ಲ ಕಡೆನೂ ಮಹಾರಾಷ್ಟ್ರದ ಚಾಲ ಆಯಿತು, ಇತ್ತ ಕಡೆಗೆ ಅಂದರೆ ಎಲ್ಲ ಕಡೆಗೆ ಸ್ವಲ್ಪ ವೀಕ್ ಆಗುತ್ತೆ. ಅನಂತಪುರ, ಬೆಂಗಳೂರು, ಮೈಸೂರು, ಕೋಲಾರ ಎಲ್ಲ ಮಾರ್ಕೆಟ್ ನಿಮಗೆ ಟಚ್ ಇರುತ್ತೆ? ಎಲ್ಲ ಟಚಿಂಗ್ ಇರ್ತವೆ ಸರ್, ಎಲ್ಲ ಟಚಿಂಗ್ ಇರ್ತವೆ. ಈಗ ದಾವಣಗೆರೆ, ದಾವಣಗೆರೆ ದೊಡ್ಡ ಬಾಕ್ಸ್ ಹೋಗ್ತವೆ, ಸಾಯಂಕಾಲ 6 ಗಂಟೆಗೆ ಇರ್ಬೇಕು ಅಲ್ಲಿ, ಅಲ್ಲೇ ವ್ಯಾಪಾರ, ಸಾಯಂಕಾಲನೇ ವ್ಯಾಪಾರ ಅಲ್ಲಿ ರಾಜು. ಬೆಳಗಿನ ತಕಸ್ಮತ್ ಉಳಿದ ಮಾಲು ಲೋಕಲ್ಲೇ ತಗೊಂತಾರೆ, ಸಾಯಂಕಾಲ ಎಲ್ಲ ಹೊರಗಡೆ ಲೋಡ್ ಆಗೋದು ಹೋಗುತ್ತೆ, ಈಗ ದಾವಣಗೆರೆಗೆ ಹೋಗುತ್ತೆ ಆ ಥರ. ಮೈಸೂರು ಬೆಳಗ್ಗೆ ಒಂದು ಕಮಿಟಿ ಐತಲ್ಲಿ ಮೈಸೂರಲ್ಲಿ, ಕಮಿಟಿಯಲ್ಲಿ ಕುತ್ಕೊಂಡು ಅವರೆಲ್ಲ ಅಂಗಡಿಯರೆಲ್ಲ ಕುತ್ಕೊಂಡು ಯಾವ್ಯಾವ್ದು ಎಷ್ಟೆಷ್ಟು ಮಾಲು ಬಂದತ್ತೆ, ಯಾವ್ದನ್ನ ಏನು ರೇಟ್ ಮಾಡ್ಬೇಕಂತ ಕಮಿಟರ್ ಫಿಕ್ಸ್ ಮಾಡ್ತಾರಲ್ಲಿ ಅವರ ಮರ್ಚೆಂಟ್ಸ್. ಅಲ್ಲಿ ತೂಕ ಆಗಂತ ಆಗ್ತಿರುತ್ತೆ, ಆಗಂತ ಆಗ್ತಿರುತ್ತೆ, ಹೋಗಂತ ಹೋಗ್ತಿರುತ್ತೆ ಮಾಲು. ರೇಟ್ ಅಲ್ಲಿ ಒಳಗೆ ಏನು ಫಿಕ್ಸ್ ಮಾಡಿರ್ತಾರೆ ಅದನ್ನ ಬಂದು ಅನೌನ್ಸ್ ಮಾಡ್ತಾರೆ, ಪಟ್ಟಿ ಮಾಡಿಕೊಡ್ತಾರೆ, ಕ್ಯಾಶ್ ಕೊಡ್ತಾರೆ. ನಾನು ಅನಿಸ್ತಿ 2 ರೂಪಾಯಿ ಸಾಂಬಾರು ಸವತ್ತಿದ್ದಾಗ ಹಾಕಿದ್ದೆ, 32 ರೂಪಾಯಿ ಸಿಕ್ತು ನನಗೆ, ಮೈಸೂರಿಗೆ ಕಳಿಸಿದ್ದೆ. ಕಮ್ಮಿ ಇದ್ದಾಗ ಹಾಕೋದು ಭಾರಿ ಚಾನ್ಸ್, ಮೊನ್ನೆ ಕಮ್ಮಿ ಇದ್ದಾಗ ಮತ್ತೆ ಸರಿ ಮಾಡಿಸಿದ್ದೀನಿ, ಹಾಕೋದಕ್ಕೆ ನನಗೆ ಲೇಬರ್ಸ್ ಪ್ರಾಬ್ಲಮ್ಮು, ಮಳೆ ಹಿಡ್ಕೊಂಬಿಡ್ತು. ಯಾರೋ ಒಬ್ರಿಗೆ ಹೇಳಿದೆ, ಏನಪ್ಪ ಇದನ್ನು ತೆಗೆದು ಬಿಸಾಕ ಬದಲು ನೀನು ಹಾಕ್ತೀನಿ ಅಂದ್ರೆ ಅವ್ನು ಬೆಳಿಗ್ಗೆ ತಗೊಂಡೋಗಿ ಹಾಕ್ಬಿಟ್ಟು, ಅವನಿಗೆ 18 ರೂಪಾಯಿ ರೇಟ್ ಸಿಕ್ತು, ಮೈಸೂರಿಗೆ ಹೋಗಿದ್ದ. ಈ ಥರ ಒಂದು ಬಾಕ್ಸ್ಗೆ ಎಷ್ಟು ಕೆ ಜಿ ತುಂಬ್ತೀರಾ? 15 ಕೆ ಜಿ ಬರ್ತವೆ. ಸಣ್ಣ ಬಾಕ್ಸ್ ಆದರೆ 15-16 ಬರ್ತವೆ, ದೊಡ್ಡ ಬಾಕ್ಸ್ ಆದರೆ 25-26 ಕೆ ಜಿ ಬರ್ತವೆ. ಕೋಲಾರ ಎಲ್ಲ ಸಣ್ಣ ಬಾಕ್ಸೇ, ಬಳ್ಳಾರಿ, ಹೊಸಪೇಟೆ, ಆಮೇಲೆ ಮೈಸೂರು ಇವೆಲ್ಲ ದೊಡ್ಡ ಬಾಕ್ಸ್. ಅಲ್ಲೆಲ್ಲಿ ಚಾಲ್ತಿಯಾಗಿರೋ ಅನ್ನೋದು ಆಮೇಲೆ ಆಮೇಲೆ ಅನಂತಪುರ ಅದೆಲ್ಲ ಸಣ್ಣ ಬಾಕ್ಸೇ, 15-16 ಕೆ ಜಿ ಮಾರ್ಕೆಟ್ ಎಲ್ಲ ಆಕ್ಷನ್. ಈಗೆಲ್ಲ ಟೊಮೆಟೊ ಒಳ್ಳೆ ರೇಟ್ ಇದೆ ಅಂತಾರೆ, ಒಂದು ಬಾಕ್ಸ್ ಏನು ರೇಟ್ ಸಿಗ್ತಾ ಇದೆ? ಇಲ್ಲೇವರೆಗೆ ನೋಡಿ ಸರ್, ಈಗ ಒಂದು ತಿಂಗಳಿಂದ 500, 600, 700, 800 ನಂದು 1020 ಮಾರಿದ್ರು ಮೊನ್ನೆ ಒಂದು ಬಾಕ್ಸ್, 15 ಕೆ ಜಿ ಬಾಕ್ಸ್. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಇವತ್ತಿನ ಮಾರ್ಕೆಟ್ನಲ್ಲಿ 500-600 ಆಗಿದೆ, ಎಲ್ಲ ಮಹಾರಾಷ್ಟ್ರ ಚಾಲಾಗೈತೆ, ಸ್ವಲ್ಪ ಕಮ್ಮಿ ಆಗಿದೆ. ಇಷ್ಟು ಸಿಕ್ಕರೂ ಪರವಾಗಿಲ್ಲ, 500 ಸಿಕ್ಕರು ಒಬ್ಬೊಬ್ಬ ಏನು ರೇಟ್ ನಾವು ಹಾಕ್ಬೇಕಾರೇ ಮೊನ್ನೆ ಹಾಕ್ಬೇಕಾರೆ 300 ರೂಪಾಯಿ ಸಿಕ್ಕರೆ ಸಾಕಂತಲೇ ಹಾಕಿದ್ವಿ. ನಮಗೆ 540, 600, 700, 800 ಸಿಕ್ತು. ಅಂದರೆ ಮುಖ್ಯವಾಗಿ ಒಳ್ಳೆ ಬೆಳೆ ಬರ್ಬೇಕು ನಮಗೆ, ಒಳ್ಳೆ ಬೆಳೆ ಬಂತು ಅಂದರೆ 300 ರೂಪಾಯಿ ಸಿಕ್ಕರೂ ಪರವಾಗಿಲ್ಲ. ಈಗ ನಾವು ಸಾಕಷ್ಟು ಜನ ರೈತರನ್ನ ನೋಡ್ತಾ ಇರ್ತೀವಿ, ಕೆಲವು ಸಾರಿ ರಸ್ತೆಗೆಲ್ಲ ಸುರಿದು ಹೋಗ್ಬಿಡ್ತಾರೆ ಟೊಮೆಟೊ ರೇಟ್ ಇಲ್ಲ ಅಂತ, ಹಂಗಾಗ್ಬಿಟ್ಟು ಕೊನೆ ಪಕ್ಷ ನಮ್ಮ ರೈತರಿಗೆ ಏನು ರೇಟ್ ಸಿಕ್ಕರೆ ಲಾಸ್ ಆಗತ್ತಿಲ್ಲ ಅಂತೀರ? ಬೆಳೆ ಒಂದು ಎಕರೆಗೆ 2,000 ಬಾಕ್ಸು, 4,000 ಬಾಕ್ಸ್ ಬೆಳೆದ್ರದರೆ ಕೊನೆಗೆ 2,000 ಬಾಕ್ಸ್ ಮೇಂಟೈನ್ ಮಾಡಿದರೆ 250 ರೂಪಾಯಿ ಸಿಕ್ಕರೂ ಒಳ್ಳೆ ದುಡ್ಡಾಗುತ್ತೆ. ರೇಟ್ 1,000 ರೂಪಾಯಿ ಅಥವಾ ಬೆಳೆನೇ ಬರಲಿಲ್ಲ ಅಂದರೆ ಉಪಯೋಗ ಇಲ್ಲ, ಬೆಳೆ ಚೆನ್ನಾಗಿ ಬರಬೇಕು. 250-300 ಇದು ನಮ್ಮ ದೈವದಲ್ಲಿ ಈ ವರ್ಷದ ರೇಟ್ ಎಂದು ನಾವು ನೋಡಿಲ್ಲ. ಈ ಕಮ್ಮಿ ಆಗೈತಂತ 500 ರೂಪಾಯಿ ಅಂದ್ರೂ ಇದು ಒಳ್ಳೆ ರೇಟೇ, 500 ಒಳ್ಳೆ ರೇಟೆ. ಅಂದರೆ ಇಳುವರಿ ಚೆನ್ನಾಗಿ ಬರಬೇಕು, ರೇಟ್ ಒಂದು ಸ್ವಲ್ಪ ಕಡಿಮೆ ಆದ್ರೂ ಇಳುವರಿ ಚೆನ್ನಾಗಿ ಬಂದಾಗ ರೈತರಿಗೆ ದುಡ್ಡಾಗುತ್ತೆ. ಮೇಯ್ನ್ ಇಳುವರಿ, ಮೇಂಟೆನೆನ್ಸು, ಅದಕ್ಕೆ ಏನೇನು ಗೊಬ್ಬರ ಹಾಕಬೇಕು, ಔಷಧ ಟೈಮ್ ಸರಿಯಾಗಿ ಎಲ್ಲ ಮಾಡ್ಕೊಂಡು ಹೋದರೆ ರೇಟು. ಕ್ವಾಲಿಟಿ ಮೇಂಟೈನ್ ಮಾಡೋದು ನಮ್ಮ ಕೈಗಿರುತ್ತೆ. ಕೋಲಾರದಾರ ಬಂದಿದ್ರು ಅಂಗಡಿ, ನಮ್ಮ ಅಂಗಡಿ ಮಾಲು ಕಳಿಸ್ರಿ, ಆಯ್ತು ಕಳ್ಸೋಣ ಮಾಡ. ಅಣ್ಣ, ಇಲ್ಲಿ ಬರ್ತಕ್ಕಂಥ ಮಾಲೆಲ್ಲ ಒಂದು ತಮಿಳ್ನಾಡಿಗೆ ಸಾಲ ಬರುತ್ತೆ, ನಮ್ಮ ಏರಿಯಾದಾಗಿರೋದು ತಮಿಳ್ನಾಡಿಗೆ ಸಾಲ ಬರುತ್ತೆ ಮಾಲು ಅಂದಾತ ಅಂದರೆ ಅಷ್ಟು ಶಾರ್ಟೇಜ್ ಇದೆ. ಈಗ ಮಹಾರಾಷ್ಟ್ರದ ಅಲ್ಲಿಂದ ನುಗ್ತಿ ಅಂತೇಳಿ ಗಾಬರಿ ಆಗಿಬಿಡುತ್ತೆ. ರೈತರಿಗೆ ಏನು ಗಾಬರಿ ಅಲ್ಲ, ಬೆಳೆದದ್ದಂತೂ ಮಾರಲೇಬೇಕು, ತಗೊಂಬರೋಲ್ಲ ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಮತ್ತೆ ಕಮ್ಮಿ ರೇಟಿಗೆ ಆಗುತ್ತೆ. ವ್ಯಾಪಾರಸ್ಥರನ್ನು ನಿಮ್ಮ ಜಮೀನಿಗೆ ಬಂದು ನಮಗೆ ಕಳಿಸಿ ಇದು ಇದೆಯಾ? ಇದೆ ಸರ್, ಕಳಿಸ್ರಿ. ನಿಮಗೆ ದುಡ್ಡು ಅಡ್ವಾನ್ಸ್ ಏನಾದ್ರು ಬೇಕಾ? ಅದು ಅಡ್ವಾನ್ಸ್ ಬೇಕಾದ್ರೆ ಕೊಡ್ತಾರೆ ಸರ್. ಬೆಳ್ತೀವಿ, ಒಂದು ತಿಂಗಳು 1.5 ತಿಂಗಳು ಆಗಿರುತ್ತೆ ಈ ಪಾರ್ಟಿ ಪರವಿಲ್ಲ, ದುಡ್ಡು ತಗೊಂಡು ಹೋಗಪ್ಪ, ಬೇಕಾದ್ರೆ 1,00,000-2,00,000 ಅಂತಾರೆ. ಮಾಲ್ ಬರುತ್ತೆ, ಕಮಿಷನ್ ಬರುತ್ತೆ, 8% ಕಮಿಷನ್ ಇದೆ. ಈ ಕಮಿಷನ್ನು ಅಂತ ಇಲ್ಲ, ಪಟ್ಟಿಯಲ್ಲಿ ಕಮಿಷನ್ ಅಂತ ಹಾಕಲ್ಲ, ಯಾವುದು ಕ್ಯಾಶು ಏನೋ ಹಾಕ್ತಾರೆ ಈ ಥರ. ಅಂದರೆ ಅವರಿಗೆ ಕಮಿಷನ್ನು ಕೊಡ್ಬೇಕಾ ಬಾಕ್ಸ್ಗೆ ಇಷ್ಟು ಅಂತಾನೆ ಅಥವಾ 100ಕ್ಕೆ ಇಷ್ಟು ಅಂತಾನೆ? ಪರ್ಸೆಂಟೇಜ್ ಸರ್, 8% ಬಾಕ್ಸ್ಗೆ ಅಂತಿಲ್ಲ. 1 ರೂಪಾಯಿ ಬಾಕ್ಸಿಗೆ ಬಾಡಿಗೆ ತಗೊಂತಾರೆ, 2 ರೂಪಾಯಿ ಅನ್ಲೋಡ್ ಮಾಡಿದ್ದು ತಗೊಂತಾರೆ, ರೇಟಿನ ಮೇಲೆ ಪರ್ಸೆಂಟ್ 8% ತಗೊಂತಾರೆ. ಒಳ್ಳೆ ನಂಬಿಕೆಯಿಂದ ನಡ್ಕೊಂಡು ಹೋಗ್ತಾರೆ ಸರ್ ಕೋಲಾರ. ಈಗ ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆದರೆ ಸತತವಾಗಿ ಎಷ್ಟು ತಿಂಗಳವರೆಗೆ ನಾವು ಹಣ್ಣು ಬಿಡಿಸ್ತಾ ಹೋಗ್ಬೋದು? 2 ತಿಂಗಳವರೆಗೂ ಬಿಡಿಸ್ಬೋದು, 2 ತಿಂಗಳವರೆಗೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ 3 ತಿಂಗಳು 4 ತಿಂಗಳು ಬರುತ್ತೆ, ಅಲ್ಲಿ ಸೈಜ್ ಕಮ್ಮಿ ಬರುತ್ತೆ. ರೇಟ್ ಇದ್ರೆ ಇನ್ನೊಂದು ತಿಂಗಳು ಮುಂದಕ್ಕೆ ಮೇಂಟೈನ್ ಮಾಡೋಕ್ಕೆ ಹೋಗ್ತೀವಿ. ರೇಟ್ ಕಮ್ಮಿ ಆದರೆ 2 ತಿಂಗಳಂತೂ ಕಾಯಂ. ಈಗ ನಮ್ದೊಂದು ತಿಂಗಳಾಗಿಲ್ಲ ಚಾಲಾಗಿ, ಏಕದಮ್ ಶೇಂಗಾ ಆ ಕಡೆ ಕಡೆ ವಾತಾವರಣ ಕೂಲ್ಡಾಗಿ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಗಟ್ಟಿ ಗೊಬ್ಬರ ಕೊಡ್ತೀವಿ, ಗಟ್ಟಿ ಗೊಬ್ಬರ ಅಂದರೆ ಕೆಮಿಕಲ್ ಫರ್ಟಿಲೈಸರ್ ಕೊಡ್ತೀವಿ, ಮತ್ತೆ ಚಿಗುರು ಬರುತ್ತೆ, ಮೇಂಟೈನ್ ಮಾಡ್ಬೋದು. ಈ ವರ್ಷನೂ ಒಳ್ಳೆ ರೇಟ್ ಇದೆ. ಯಾವ ವರ್ಷ ಆದರೂ ಈಗ 15-20 ವರ್ಷದಿಂದ ಟೊಮೆಟೊ ಬೆಳೀತಾ ಇದ್ರ, ತುಂಬ ಲಾಸ್ ಆಗಿರೋದು ಉಂಟಾ ನಿಮಗೆ? ಆಗಿದಾವೆ ಸರ್, ಈಗ ಮೊನ್ನೆ ಈಗ 3 ತಿಂಗಳ ಕೆಳಗೆ ಭಾಳ ಲಾಸ್ ಮಾಡ್ಕೊಂಡಿದ್ದಾರೆ. ಸೀಸನ್ ಏಪ್ರಿಲ್ ತಿಂಗಳು ಮೇ ತಿಂಗಳಿಗೆ ನಾಟಿ ಮಾಡಿರೋರು ರೇಟ್ಗಳು ಅಂತೆಲ್ಲ ಬೆಳೆ ಸೀಸನ್ ಹಾಕಂತೆ ಹಾಕ್ತಾರೆ, ಭಾರಿ ಲಾಸ್ ಮಾಡ್ಕೊಂಡಿದ್ದಾರೆ, ಭಾರಿ ಲಾಸ್ ಮಾಡ್ಕೊಂಡಿದ್ದಾರೆ. ಈಗ ಲಾಸ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೋಬಾರ್ದು, ಕಮ್ಮಿ ಇದ್ದ ದಬ್ಬಸಿ ಹಾಕ್ಬೇಕು. ನಮ್ಮ ಹುಡುಗ 3 ಎಕರೆ ಹಾಕಿದ್ದ, ಲಾಸ್ ಆಗೈತೆ, ಮತ್ತೆ 5 ಎಕರೆ ಹಾಕಿದ್ದಾನೆ, ಲಾಭ ಬಂದತೆ. ಈಗ ನಾನು ಹಾಕಿರಲಿಲ್ಲ, ನಾನು ಸುಮ್ಮನೆ ಇದ್ದೆ. ಆ ಕಡೆ ಎಲ್ಲ ಕಾಂಟ್ರಾಕ್ಟ್ ಮಾಡಿದ್ರೆ ಕಾಂಟ್ರಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನು 2 ಎಕರೆ 2 ಕಾಲು ಎಕರೆ ಹಾಕಿದೆ, ನನಗೆ ಲಾಭ ಬಂದಿದೆ. ಗಂಟಾಗಿ ನನ್ನ ಖರ್ಚು ಹೋಗ್ತಾ ಲಾಭ ಬಂದೈತೆ. ಗಿಡದಾಗ ಇನ್ನೊಂದು 1,000 ಬಾಕ್ಸ್ ಇದ್ದಾವೆ. ಎಷ್ಟನ್ನ ರೇಟ್ ಇರಲಿ, ಆ ದುಡ್ಡಂತೂ ಕಾಯಮು. ಮತ್ತು ಚಿಗುರು ಬಂದಾಗ 200-300 ಸಿಕ್ಕರೂ ಪರವಾಗಿಲ್ಲ. 1 ಎಕರೆ ಟೊಮೆಟೊ ಬೆಳಿಲಿಕ್ಕೆ ಪ್ರಾರಂಭದಿಂದ ಕೊನೆವರೆಗೆ ಎಷ್ಟು ಖರ್ಚು ಬರುತ್ತೆ? ನಿಮ್ಗೆ ಈ ಥರ ಒಂದು ರೇಟ್ ಸಿಕ್ಕಾಗ ಏನು ಲಾಭ ಬರೋ ಸಾಧ್ಯತೆ ಇರುತ್ತೆ? ಈಗ ಸ್ಟಾರ್ಟಿಂಗ್ನಿಂದ ಹಣ್ಣು ಬರೋದಕ್ಕೆ ಚಾಲ ಆಗೋಷ್ಟೊತ್ತಿಗೆ 1.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಎಲ್ಲ ಗೊಬ್ಬರ ಬಂತು, ಲ್ಯಾಟ್ರಲ್ ಆಗಲಿ ಕಟ್ಟಿಗೆದಾಗಲಿ 1.5 ಲಕ್ಷ ಬರುತ್ತೆ 1 ಎಕರೆಗೆ. 1 ಎಕರೆಗೆ ಕೆಲವು ಹಳೆ ಕಟ್ಟಿಗೆ ಇರ್ತವೆ, ಹಳೆ ಲ್ಯಾಟ್ರಲ್ ಇರ್ತವೆ, ಅವ್ರಿಗೆ ಖರ್ಚು ಕಮ್ಮಿ ಆಗುತ್ತೆ. 2-3 ಬೆಳಗ್ಗೆ ಲ್ಯಾಟ್ರಲ್ಲೂ ಬರುತ್ತೆ, ಕಟ್ಟಿಗೆನೂ ಬರ್ತವೆ. ಹೊಸ್ತಾಗೆ ಕಟ್ಟಿಗೆ ಹೊಸ್ತಾಗೆ ಲ್ಯಾಟ್ರಲ್ ಅಂದರೆ 1.5 ಲಕ್ಷ ರೂಪಾಯಿ ಅಂತೂ ಖರ್ಚು ಬಂದೇ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಸ್ಟಾರ್ಟ್ ಆದಮೇಲೆ ಡೈಲಿ ಕೂಲರ್ಗೆ ಡೈಲಿ ಔಷಧ ಅವು ಖರ್ಚಿರ್ತವೆ. ಅವು 1-2 ತಿಂಗಳಷ್ಟೊತ್ತಿಗೆ 1 ಲಕ್ಷ ಖರ್ಚು ಇದ್ದೇ ಇರುತ್ತೆ. 1.5, 2.5, 3 ಖರ್ಚಿರುತ್ತೆ. ನಮಗೊಂದು 2,000 ಬಾಕ್ಸ್ ಬಂದು 200 ರೂಪಾಯಿ ರೇಟ್ ಸಿಕ್ಕರೆ ಲಾಭ ಬಂದೇ ಬರುತ್ತೆ ಲಕ್ಷ. 1 ಎಕರೆಗೆ ಕೋಲಾರದ ಕಡೆ ಒಬ್ಬ 27 ಲಕ್ಷ ಲಾಭ ಮಾಡಿದ್ದವನು 1 ಎಕರೆ. ಅವನು ಬಂದಾಗ 1,200 ರೂಪಾಯಿ ರೇಟು, ದಿವಸ ಬಿಟ್ಟು ದಿವಸ, ದಿವಸ ಬಿಟ್ಟು ದಿವಸ. ನಮ್ಮ ಕೃಷ್ಣಾರೆಡ್ಡಿ ಅಂತಂದರೆ ಕೋಲಾರದ ಕಡೆ ರೈತರು ಇಲ್ಲಿ ಬಂದು ಜಮೀನು ಮಾಡಿದ್ದಾರೆ. ಆತ ರೈತ ರಾಜ ಆಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಏನಪ್ಪ ಬಾಯಿಲಿ ಟೀ ಕುಡಿಯೋಣ ಅಂತ ಕರ್ಕೊಂಡೋಗಿ, ಇಷ್ಟು ನೀನು ಬೆಳಿತೀಯಲ್ಲ ಹೆಂಗಂದರೆ ನಾನು ಒಂದು ಬೆಳೆ ಕಟ್ಟಾದ ತಕ್ಷಣ ಸಾಲಿ ಬಲ್ ಬಿಡ್ತೀನಿ, ಒಂದು ಹಾರ್ವೆಸ್ಟ್ ಆದ ತಕ್ಷಣ ಒಂದು ವಾರಕ್ಕೆ ಒಂದು ಸರ್ತಿ ಸಾಲಿ ಬಲ್ ಬಿಟ್ಕೊಂಡು ಹೋಗ್ತೀನಿ. 27 ಲಕ್ಷ ಆಗಿತ್ತು ಒಂದು ಒಬ್ಬಂದೆ, ಆ ಥರ ಎಲ್ಲರದಲ್ಲ. ಅಂದರೆ ಆ ವರ್ಷ 10-10 ಲಕ್ಷ ಬೆಳೆದ್ರೂ ಭಾಳ ಜನ ಅದರ ರೇಟ್ ಸಿಕ್ಕಬಟ್ಟ ರೇಟು. ಈಗ ಈ ತರಕಾರಿ, ಈರುಳ್ಳಿ, ಟೊಮೊಟೊ ಇಂಥವೆಲ್ಲ ಒಂದ್ಸರಿ ಕೈ ಹಿಡಿಯುತ್ತೆ, ಒಂದ್ಸರಿ ಲಾಸ್ ಆಗುತ್ತೆ ಅಂತಾರೆ. ಹಂಗಾಗ್ಬಿಟ್ಟು ನಾವು ಸುಮ್ಮನೆ ತೋಟಗಾರಿಕೆ ಬೆಳೆದ್ಬಿಡೋದು ವಾಸಪ್ಪ, ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ ಇಂಥವೆಲ್ಲ ಅಂತ ಇರ್ತಾರೆ ರೈತರು. ಆ ಕಡೆ ಏನು ಮನಸ್ಸು ಬರಲಿಲ್ಲ ನಿಮಗೆ? ನಮಗೆ ನೋಡಿ ಸರ್, ಇಲ್ಲಿ ಈ ಪ್ಲಾಟ್ನಲ್ಲಿ 250 ತೆಂಗಿನ ಗಿಡ ಹಾಕಿದ್ದೆ ನಾನು. 250 ತೆಂಗಳು ಬಿಜಿಕೇರಿ ವಿರುದ್ರಪ್ಪರು ಅಂತಂದರೆ ಎಸ್ ಸಿ ವಿರುದ್ರಪ್ಪರು. ನೀನು ಈಗ ಏನು ಮಾಡ್ತೀಯ ಇದೇ ಕಣಪ್ಪ, ಮುಂದೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಈಗಲೇ ಮಾಡಬೇಕು, ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅವರೇ ನಮಗೆ ದಾರಿ ತೋರಿಸಿದ್ದು. ಪ್ರತಿ ಪ್ಲಾಟ್ನಾಗ ಹೋಗೋಕ್ಕೆ ರಸ್ಸಿ ಇರಬೇಕು, ಪ್ಲಾಟಿಂಗ್ ಇಡಿಸ್ಬೇಕು, ಪ್ರತಿ ಪ್ರಾತಿಗೆ ತೆಂಗಿನ ಗಿಡ ಹಾಕು, ರಸ್ತಿಗೆ ಹಾಕು. ಇನ್ನು ಇದೇ ಥರ ಪ್ಲಾಟ್ನಾಗ ಹಾಕಿಲ್ಲ, ಪ್ರತಿ ಪಟ್ಟಿ ಪಟ್ಟಿಗೂ ತೆಂಗಿನ ಗಿಡ, ಕಾಲುವೆಯಲ್ಲಿ ಈ ರೋಡು, ಆ ರೋಡ್ನೇ ಕಾಲು 250 ಗಿಡದ್ದು, ನೀರು ಹೋಗ್ಬಿಟ್ಟು ಗಿಡ ಹೋಗ್ಬಿಟ್ರು. ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಅಂದರೆ ನೀರು ಪರ್ಮನೆಂಟ್ ಬೇಕು, ತೆಂಗು ಅದೆಲ್ಲ. ಭಾರಿ ತೆಂಗಿನ ಗಿಡ ಭಾರಿ ದುಡ್ಡಾಯ್ತು ಸರ್, ನಮ್ಮ ತಂದೆ ನೋಡ್ಕೊಂತಿದ್ರು. ನೀರಿಲ್ದಾಗ ಏನು ಮಾಡಬೇಕು, ಹೋಗ್ಬಿಟ್ಟು ನೀರು. ಒಂದು ಗಿಡ ಎರಡೇ ನೋಡಿ, ರಸ್ತೆಗೆ 2 ಗಿಡ ಇರೋದು ಉಳ್ಕೊಂಡದವು ಅಷ್ಟೇ. ಈಗ ಅಡಿಕೆ ಅಂತವಂತೂ ಆಗ್ತಿವಲ್ಲ, ಅದಕ್ಕೆ ಪರ್ಮನೆಂಟ್ ನೀರು ಬೇಕೇ ಬೇಕು. ಈ ಭೀಮ ಸಮುದ್ರದೆಲ್ಲ ಅಡಿಕೆ ಹಾಕ್ತಿದ್ರು, ನೀರಿಲ್ದಲ್ಲೇ ಕೆಲವು ತೆಗೆದುಬಿಟ್ರು. ಇತ್ತೀಚೆಗೆ ಅಡಿಕೆ ಚಾಲು ಮಾಡಿದ್ದಾರೆ, ಭಾರಿ ರೇಟ್ ಅಂತಾರೆ ಅಡಿಕೆ, ಅಡಿಕೆ ಚಾಲು ಮಾಡಿದ್ದಾರೆ. ಅಂದರೆ ತೋಟಗಾರಿಕೆ ಬೆಳೆಗಳು ಬೆಳಿಬೇಕಂದ್ರೆ ಸತತವಾಗಿ ನೀರು ಇರಬೇಕು ಅಂತಾರೆ. ಹ್ಞೂ, ನೀರು ಇರಲೇಬೇಕು ಸರ್. ಈಗ ದಾಳಿಂಬ್ರೆ ಹಾಕ್ತಾರೆ, ಮಲ್ಲೂರಳ್ಳಿ ಅಲ್ಲೆಲ್ಲ ಭಾರೀ ದಾಳಿಂಬ್ರೆ ಬೆಳೀತಾರೆ, ನಮ್ಮ ರಾಯಲಕುಂಟೆ ಅಲ್ಲಿ ಇಲ್ಲಿ ದಾಳಿಂಬ್ರೆ ಬೆಳೀತಾರೆ. ಅದಕ್ಕೆ ನೀರು ಬೇಕು, ಅಂದರೆ 10-12 ವರ್ಷ ಇರುತ್ತೆ ಅದು. ಯಾವುದೋ ದಾಳಿಂಬ್ರೆ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ ಸರ್ ದಾಳಿಂಬ್ರೆ, ಒಳ್ಳೆ ಬೆಳೆ. ಈ ಸಣ್ಣ ಬೆಳೆಗಳೇನಪ್ಪ ಅಂದ್ರೆ ಒಂದು 3 ತಿಂಗಳು ಬೆಳೆ ಇದು, ಒಂದ್ಸರಿ ನೀರು ಹೋಗಿ ಲಾಸ್ ಆದ್ರೂ ಅಷ್ಟೊಂದು ಕಷ್ಟ ಆಗಲ್ಲ. ನಾವು 7-8 ವರ್ಷ ಬೆಳೆಸಿರ್ತೀವಿ ಅಡಿಕೆ ತೆಂಗು ಅವೆಲ್ಲ, ಪರ್ಮನೆಂಟ್ ನೀರು ಹೋಗ್ಬಿಟ್ರೆ ತುಂಬ ಲಾಸ್ ಆಗುತ್ತೆ, ತುಂಬ ನೋವಾಗುತ್ತೆ. ನೀರು ಪರ್ಮನೆಂಟ್ ಇದ್ರೆ ಮಾತ್ರ ಅವು ಲಾಂಗ್ ಕ್ರಾಪ್ಸ್ ಇಡಬೇಕು. ನೀರು ಹೆಚ್ಚು ಕಮ್ಮಿ ಆದರೆ ಹೆಂಗಪ್ಪ, ಅಮ್ಮಂಗಿರಬಾರ್ದು. ಈ ಕಡೆ ಡ್ಯಾಮು ಅಂತ ಒಂದು ಇಲ್ಲಿ ರಂಗನ ಗುಡ್ಡ ಅಂತ ಇದೆ ಅನಗಲ್ ಹತ್ರ, ಅದು ತುಂಬಿದ್ರೆ ನಮ್ಮ ಬಾವಿಗಳ ನೀರು ಬರ್ತವೆ, ಅದು ತುಂಬಿದ್ರೆ. ಈ ಕಡೆಗಿಲ್ಲ ಅದು ಕನೆಕ್ಷನ್ನು, ಓಬನಹಳ್ಳಿ ಹನುಮಂತನಹಳ್ಳಿಗಿಲ್ಲ, ನಮಗೆ ಇಲ್ಲಿಂದ ರಾಯದುರ್ಗ, ರಾಯದುರ್ಗ ಉಡೇವಳು ಅಲ್ಲಿಗೇನ ಟಚಿಂಗ್ ಐತೆ, ಈಗ ತುಂಬೈತೆ ಅಂತ ಕಾಣುತ್ತೆ. ಅದರಿಂದ ನೀರು ಚೆಕ್ ಡ್ಯಾಮ್ ಆಗಿಲ್ಲ, ತುಂಬ ನೀರು ಪರವಾಗಿಲ್ಲ, ಈಗ ಚೆನ್ನಾಗಾಗಿದೆ ಸರ್. ಇಷ್ಟು ವರ್ಷದಿಂದ ಟೊಮೆಟೊ ಬೆಳೆ ಬೆಳೀತಾ ಇದ್ರಲ್ಲ, ಸಂತೋಷ ನಿಮ್ದು ತಂದು ಕೊಟ್ಟಿದೆ? ಟೊಮೆಟೊ ಬೆಳೆ ಭಾರಿ ಸಂತೋಷ ಇದೆ ಸರ್. ಮುಂಚೆಲ್ಲ ಉಳ್ಳಾಗಡ್ಡೆದಲ್ಲೇ ಬೆಳೀತಿದ್ವಿ, ಹೋದ ವರ್ಷ ಉಳ್ಳಾಗಡ್ಡೆ ಭಾರಿ ಲಾಸ್ ಮಾಡ್ಕೊಂಡು ಎಲ್ಲ ಬೇರಿನಲ್ಲಿ ಹಿಂಗೆ ಮುಟ್ಟಿದ್ರೆ ಸಾಕಂಗೆ ಅದು ಎಲ್ಲ ಏರಿಯಾದಲ್ಲೂ ಡ್ಯಾಮೇಜ್ ಆಗಿಬಿಡ್ತು. ಉಳ್ಳಾಗಡ್ಡೆ ಯಾಕೋ ಏನು ರೇಟೂ ಬರಲಿಲ್ಲ, ಡ್ಯಾಮೇಜೆ. ಈಗ ನಾವು ಉಳ್ಳಾಗಡ್ಡೆ ಸದ್ಯಕ್ಕೆ ಬಿಟ್ಟಿದ್ವಿ, ಟೊಮೊಟೊ ಅಂತೂ 1 ವರ್ಷ ಬಿಟ್ಬಿಡ್ದಂಗೆ ಆಗ್ತಾ ಇದ್ವಿ. ನಮಗೆ ಭಾರಿ ಅನುಕೂಲನೇ ಇದೆ ಸರ್. ಇಷ್ಟು ವರ್ಷ ಆದ್ರೂ ಈ ಅಷ್ಟೊಂದು ವಯಸ್ಸಾದ್ರೂ ಇನ್ನೂ ಉತ್ಸಾಹವಾಗಿ ಕೃಷಿ ಮಾಡ್ತಾ ಇದ್ರೆ, ಈಗ ನೋಡಿದ್ರೆಲ್ಲ ಹೆಂಗೆ ಕೃಷಿ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಅವರಾಗಿ ಬಂದರೆ ಎಲ್ಲ ತೋರಿಸ್ತೀವಿ, ಮಾಡ್ತೀವಿ, ನೋಡಿಸ್ತೀವಿ, ಮಾಡ್ರಪ್ಪ ಅಂತ ಹೇಳ್ತೀವಿ. 1 ಎಕರೆ ಹಾಕಿ ಟೊಮೊಟೊ, 10 ಎಕರೆ ಜಮೀನು ಐತಲ್ಲ, ಬೋರ್ ಹಾಕ್ಸ್ರಿ. 1 ಇಂಚ್ ನೀರು ಬಂದ್ರೂ 1 ಎಕರೆ ಈ ಕಾಲದಾಗ ಡ್ರಿಪ್ಪು, 1 ಎಕರೆ ಬೆಳೆದ್ರೆ ಸಾಕು. ಯಾವ ಕೆಲಸಕ್ಕೆ ಹೋಗ್ತೀರಿ, ಓದಿದ್ದಾರೆ ವ್ಯವಸಾಯ ಮಾಡೋಕ್ಕೆ ಬಂದಿದ್ರೆ ಎಲ್ಲೆಂದ್ರೆ ಅಲ್ಲೇ ಮಾಡ್ರಿ ಅಂತ ಹೇಳ್ತೀವಿ.

ಬಂದವೋ. ಕಾತಿ ಚೌಡ